ಮತ್ತೆ ನವೆಂಬರ್ ಫೆಬ್ರವರಿ ತಿಂಗಳಲ್ಲಿ ಈ ಹಣ್ಣುಗಳನ್ನ ಹೆಚ್ಚಿಗೆ ಬೆಳಿತೀವಿ. ಅದಕ್ಕೆ ಸಹ ಅಕ್ಟೋಬರ್ ಇಂದ ಇದನ್ನ ಪ್ರಾರಂಭ ಮಾಡ್ಕೋಬಹುದು. ಅಕ್ಟೋಬರ್ ಪ್ರಾರಂಭ ಮಾಡಿಕೊಂಡು ಈ ಬೆಳೆ ಬೆಳಿತಕ್ಕಂಥದ್ದು ನಾವು ವಾಡಿಕೆಯಲ್ಲಿದೆ. ಆಮೇಲೆ ಈ ಸಾಮಾನ್ಯವಾಗಿ ಮೊಳಕೆ ಹೊಡಿಬೇಕಾದ್ರೆ ನಾವು ಈಗಾಗಲೇ ಮಣ್ಣು ಮಾತಾಡ್ತಿದ್ವಿ, ಹವಾಗುಣ ಅದರಲ್ಲೂ ಬಹಳ ಇಂಪಾರ್ಟೆಂಟ್, ಮುಖ್ಯವಾದಾಗುತ್ತೆ. ಉಷ್ಣಾಂಶ ಇರದಿಲ್ಲ ಅದು, ನಾವು ಸ್ವಲ್ಪ ಈ ಇದು ಬೀಜ ಮೊಳಕೆ ಹೊಡಿಬೇಕಾದ್ರೆ 25-30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಬಹಳಷ್ಟು ಉತ್ತಮದ್ದು, ಮೊಳಕೆ ಪ್ರಮಾಣ ಚೆನ್ನಾಗುತ್ತೆ ಅಂತಕ್ಕಂಥದ್ದು. ಅದೇ ಬೆಳವಣಿಗೆಗೆ ಬಂದಾಗ ನಾವು ಅದರಲ್ಲಿ 28-30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ವೈಜ್ಞಾನಿಕವಾಗಿ ಕಂಡು ಬಂದಿರತಕ್ಕಂಥದ್ದು, ಇದು ಬೆಳವಣಿಗೆ ಬಹಳಷ್ಟು ಉತ್ತಮವಾಗುತ್ತದೆ. ಆಮೇಲೆ ಇನ್ನೊಂದು ಕಾಯಿ ಕಚ್ಚಿ ಮತ್ತೆ ಬೆಳವಣಿಗೆ ಆಗಬೇಕಾದ್ರೆ ಕಾಯಿ ಬಹಳ ಮುಖ್ಯವಾಗಿರುತ್ತೆ. ಸೊ ಅದಕ್ಕೆ 24-27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗ ಬಹಳಷ್ಟು ಒಳ್ಳೆ ಉತ್ತಮವಾದ ಕಾಯಿ ಮತ್ತೆ ಅದರ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ಈ ಕಲ್ಲಂಗಡಿಯಲ್ಲಿರುವಂತಹ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ. ಈಗಾಗಲೇ ಸಾಕಷ್ಟು ಪ್ರಚಲಿತ ಇರತಕ್ಕಂಥ ಅರ್ಕಾ ಮಾಣಿಕ್ ಅಂತ ತಮಗೆಲ್ಲ ಗೊತ್ತಿರ್ಬೋದು. ಆಮೇಲೆ ಅಶಾಯಿ ಎಮಟೊ ಅಂತೀವಿ, ಶುಗರ್ ಬೇಬಿ ಅಂತಕ್ಕಂಥದ್ದು, ಆಗಸ್ಟ ಅಂತಕ್ಕಂಥದ್ದು, ಆಮೇಲೆ ದುರ್ಗಾಪುರ್ ಮೀಠಾ ಅಂತ ಹೇಳ್ತೀವಿ, ಮೀಠಾ ಅಂದರೆ ಸಿಹಿ ಅಂತ, ಸಿಹಿ. ಆಮೇಲೆ ದುರ್ಗಾಪುರ್ ಕೇಸರ್ ಅಂತ, ಪೂಸಾ ರಜಲ್ ಅಂತ ಹೇಳ್ತೀವಿ, ಆಮೇಲೆ ಇಂಪ್ರೂವ್ಡ್ ಶಿಪ್ಪರ್ ಅಂತಂದಿದೆ, ಆಮೇಲೆ ಇನ್ನೊಂದು ಸುಮಾರು ಇದಾವೆ ಅದರಲ್ಲಿ. ಆಮೇಲೆ ಸಂಕರ್ಣ ತಳಿಗಳು ಇದರಲ್ಲಿ ಕಲವಿದಾವೆ, ಅರ್ಕ ಜ್ಯೋತಿ ಅಂತಕ್ಕಂಥದ್ದು ಇರ್ಬೋದು. ಈ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಡ್ಡದಲ್ಲಿ ಇರ್ತಕ್ಕಂಥವ್ರು ಡೆವಲಪ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಇದು ನಾತ್ 102 ಮತ್ತೆ 202 ಅಂತಕ್ಕಂಥವು ಇದೆ, MHW 6 ಮತ್ತೆ 11 ಅಂತಕ್ಕಂಥದ್ದಿದೆ. ಪೂಸಾ ಬೆದಾನ ಅಂತ, ಪೂಸಾ ಬೆದಾನ ಅಂದ್ರೆ ಸಾಮಾನ್ಯವಾಗಿ ಇದು ಬೀಜರಹಿತ ತಳಿ ಅಂತಕ್ಕಂಥದ್ದು, ತೆಳ್ಳನಾಗಿರೋ ಬೀಜಗಳು. ಹೌದು, ತೆಳ್ಳ ಇರ್ತದೆ, ಒಂದೊಂದ್ ಬಾರಿ ಬೀಜ ಇಲ್ದೇನೆ ಇರತಕ್ಕಂಥದ್ದು ಕೆಲವು ತಳಿಗಳನ್ನ ನಾವು ಕಾಣಬಹುದು ಇತ್ತೀಚೆಗೆ. ಆಮೇಲೆ NS ಕೆಲವು ಇವನ್ ಈ ಬೇರೆ ಖಾಸಗಿ ಸಂಸ್ಥೆಯವರು ಬಹಳಷ್ಟು ಇದರಲ್ಲಿ ಪ್ರಚಲಿತ ಮಾಡ್ತಾ ಇದಾರೆ, ತಳಿಗಳು ಬಹಳಷ್ಟು ಅಲ್ಲೂ ಇದಾವೆ. ರೈತರು ಯಾವ್ದು ಬೇಕು, NS ಇರ್ಬೋದು, ಖುಷ್ಬು ಇರ್ಬೋದು, ಮಧುಬಾಲ ಇರ್ಬೋದು, ದೇವಯಾನ ಇರ್ಬೋದು, ಆಮೇಲೆ ಶುಗರ್ ಕ್ವೀನ್ ಅಂತೀವಿ, ಆಮೇಲೆ ಕಿರಣ್ ಅಂತೀವಿ, ನಾನಾ ತಳಿಗಳು ಇದರಲ್ಲಿ ನಾವು ಕಾಣಬಹುದು. ಇದರಲ್ಲಿ ಅಂದ್ರೆ ಈ ತಳಿಗಳ ಗುಣಗಳು ಏನೇನು ಅಂತೀರಿ? ಈಗ ಅಶಾಯಿ ಎಮೆಟೊ ಅಂತಂದೆ ನಾನು, ಅದರಲ್ಲಿ ಇದು ಸ್ವಲ್ಪ ಮಧ್ಯಮಾವಧಿ ತಳಿ, ಇದು 95 ದಿನಗಳಲ್ಲಿ ನಮಗೆ ಕಟಾವು ಬರ್ತಕ್ಕಂಥದ್ದು. ಇದು ಜಪಾನ್ ದೇಶದ ಮೊದಲಾಗಿ ಮೂಲತಃ, ಆಮೇಲೆ ಇಲ್ಲಿ ತಂದು ಅದನ್ನ ಹೆಚ್ಚಿಗೆ ಬೆಳವಣಿಗೆಯನ್ನ ಮಾಡ್ತಕ್ಕಂಥದ್ದು ಆಗಿದೆ. ಇದು ಹಣ್ಣಿನ ತೂಕ ಸರಾಸರಿ 7-8 ಕಿಲೋಗ್ರಾಮ್ ತೂಕ ಇರತಕ್ಕಂಥದ್ದು ನಾವು ಕಾಣಬಹುದು. ಬಹಳ ಉತ್ತಮವಾದ ಬೆಳೆ ಅಂತ ಹೇಳ್ಬೋದು ನಾವು ಅದನ್ನ. ಆಮೇಲೆ ಇತ್ತೀಚೆಗೆ ಹೆಚ್ಚಿಗೆ ಶುಗರ್ ಬೇಬಿ ಅಂತಕ್ಕಂಥದ್ದು ನಾವು ನೋಡಬಹುದು. ಇದು ಮೂಲತಃ ಅಮೆರಿಕದ್ದು, ಇದು ಇಲ್ಲಿ ನಮ್ಮಲ್ಲಿ ತಂದು ಇದನ್ನ ಅದನ್ನ ಪ್ರಚಲಿತ ಹೊಂದಿಸಿ ಅದನ್ನ ಹೆಚ್ಚಿಗೆ ಬೆಳೆಯಲಿಕ್ಕೆ ಬಿಡುಗಡೆ ಅವಕಾಶಗಳಾಗಿದೆ. ಆಮೇಲೆ ಇದು ಸ್ವಲ್ಪ ಸಣ್ಣ ಗಾತ್ರದ ಹಣ್ಣು, 4-6 ಕಿಲೋಗ್ರಾಮ್ ಬರ್ತಕ್ಕಂಥದ್ದು. ಈಗ ಸಣ್ಣ ನಾವು ಫ್ಯಾಮಿಲಿ ಕುಟುಂಬಗಳಿರ್ತವೆ ಅವ್ರಿಗೆ ಬಹಳಷ್ಟು ಒಳ್ಳೆಯದು ಇದು, 4-6 ಕೆಜಿ ವರೆಗೂ ಬರ್ತಕ್ಕಂಥದ್ದು. ಆಮೇಲೆ ತೊಗಟೆ ಹಸಿರಾಗಿರ್ತದೆ ಇದು, ಆಮೇಲೆ ತಿಳಿ ಹಳದಿ ಪಟ್ಟೆಗಳನ್ನು ಅದ್ರ ಮೇಲೆ ನಾವು ನೋಡ್ಬೋದು. ಈ ತಳಿ 75 ದಿನಗಳಲ್ಲಿ ಕಟಾವು ಬರ್ತದೆ. ನಾವು ಹೆಚ್ಚು ಕಡಿಮೆ 2.5 ತಿಂಗಳಲ್ಲಿ ಇದನ್ನ ಬೆಳೆಯನ್ನ ತಗೊಳ್ತಕ್ಕಂಥದ್ದು. ಬಹಳಷ್ಟು ಸಿಹಿ ಇರ್ತಕ್ಕಂಥದ್ದು, ಆಮೇಲೆ ಬೀಜಗಳು ಸಹ ಸಣ್ಣದಾಗಿರ್ತವೆ ಇದರಲ್ಲಿ, ತಿನ್ಬೋದು ಹಾಗೇನೆ. ಸೊ ಈ ತರದ ಕೆಂಪು ತಿರುಳಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ತಳಿ, ಶುಗರ್ ಬೇಬಿ ಅಂತ. ಹೌದು, ಶುಗರ್ ಬೇಬಿ ಅಂತ. ಸೊ ಅರ್ಕಮಾಣಿಕ್ ಈಗಾಗಲೇ ಬಹಳಷ್ಟು ಪ್ರಚಲಿತದಲ್ಲಿದೆ. ಅದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೋಗ ನಿರೋಧಕಗಳಿದೆ ಇದಕ್ಕೆ, ಚೆಲೆಚುಕ್ಕೆ ರೋಗ ಇರ್ಬೋದು, ಬೂದು ರೋಗ ಇರ್ಬೋದು, ಬೂದು ತುಪ್ಪಟ ರೋಗ ಅಂತಾನೆ ಕರಿತೀವಿ, ಅದಕ್ಕೆಲ್ಲ ನಿರೋಧಕತೆ ಹೊಂದಿರತಕ್ಕಂಥ ತಳಿ ಇದು. ಸೊ ಅದು ದುಂಡಾಗಿರುತ್ತೆ, ಸ್ವಲ್ಪ ಹೆಚ್ಚಿಗೆ ಇದು ಸ್ವಲ್ಪ ದೀರ್ಘಾವಧಿ ತಳಿ, 100-110 ದಿನಗಳ ಕಾಲ ಇದಕ್ಕೆ ಬೇಕಾಗತ್ತೆ ಕಟಾವು ಮಾಡಬೇಕಾದ್ರೆ. ಸೊ ಹಾಗಾಗಿ ಬಹಳಷ್ಟು ಉತ್ಕೃಷ್ಟವಾದ ಹಣ್ಣು ಅಂತ ಹೇಳ್ಬೋದು ಇದನ್ನ. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ತಳಿ ಇದೆ ಅಂತೀರಿ? ಈಗ ನಾವು ಹೈಬ್ರಿಡ್ ಅಂತ ಹೇಳ್ತೀವಿ ಒಂದೊಂದ್ಸರಿ, ಅರ್ಕಾ ಜ್ಯೋತಿ ಅಂತ ಹೇಳ್ಬಿಟ್ಟು, ಇದು ಸಂಕರ್ಣ ತಳಿ. ಈ ತಳಿ ನಾವು ಸುಮಾರು ಇದು ಹೆಚ್ಚಿನ ಸಕ್ಕರೆ ಅಂಶ ಇದೆ ಇದರಲ್ಲಿ, ಶೇಕಡ 11-13% ಹೆಚ್ಚಿಗೆ ಸಕ್ಕರೆ ಅಂಶ, ನಾವು TSS ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದನ್ನ. ಸೊ ಆಮೇಲೆ ತೂಕ 6-8 ಕಿಲೋಗ್ರಾಮ್ ಬರ್ತಕ್ಕಂಥ ಸರಾಸರಿ ಹಣ್ಣು ಕೊಡ್ತಕ್ಕಂಥದ್ದು ಒಂದು ಇದು ಉತ್ತಮವಾದ ಇದು, ಹೆಚ್ಚಿನ ಇಳುವರಿ ಸಹ ಇದರಲ್ಲಿ ನಾವು ತಗೋಬಹುದು. ಆಮೇಲೆ ದೂರದ ಮಾರ್ಕೆಟ್ಗೆ ನಾವು ಸರಬರಾಜು ಮಾಡಬೇಕಾದ್ರೆ ಇದು ತಡ್ಕೊಳ್ಳುತ್ತೆ, ಇದು ಬಹಳ ಉತ್ತಮವಾದ ಸಂಕರಣ ತಳಿ ಇದು. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಈಗ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಇವೆಲ್ಲ ಎಷ್ಟೆಷ್ಟು ಬೇಕಾಗ್ತವೆ ಅಂತೀರಿ? ಖಂಡಿತ, ಇವು ಬಹಳಷ್ಟು ಸಾಮಗ್ರಿಗಳನ್ನ ಮೊದಲೇ ಒದಗಿಸ್ಕೋಬೇಕಾಗತ್ತೆ. ಉತ್ತಮವಾದ ಬೀಜ ಅನ್ನೋದು ಬಹಳ ಮುಖ್ಯ, ಈ ಗುಣಮಟ್ಟದ ಬೀಜ ನಾವು ತಗೋಬೇಕಾಗತ್ತೆ. 400-500 ಗ್ರಾಮ್ ಒಂದು ಎಕರೆಗೆ ಬೇಕಾಗುತ್ತೆ ಅದು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಎಲ್ಲ ಯಾವ್ದಾದ್ರು ಇರಲಿ. ನಾವು ಇತ್ತೀಚೆಗೆ ರೈತ ಬಾಂಧವರು ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಹಾಕೋದನ್ನ ಮರಿತಾ ಇದೀವಿ, ಅದನ್ನ ತಪ್ಪಿಸಬಾರ್ದು, ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ, ಕಡಿಮೆ ಮಾಡ್ತಿದೀವಿ. ಆದ್ರೆ ಯಾಕೆಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿ ಕ್ರಿಯೆಗಳು ಬಹಳಷ್ಟು ಇರ್ತವೆ, ಅದು ಕಡಿಮೆ ಆದಂಗೆಲ್ಲನೂ ನಮಗೆ ಅದು ತೊಂದರೆ ಆಗ್ತಾ ಹೋಗುತ್ತೆ, ತೊಂದರೆ ಆಗುತ್ತೆ, ನಮ್ಮ ಮಣ್ಣಿನ ಗುಣಮಟ್ಟನೂ ಹಾಳಾಗುತ್ತೆ, ರಚನೆ ಹಾಳಾಗುತ್ತೆ. ಹಾಗಾಗಿ ಬೆಳೆ ಬರಲಿಕ್ಕೆ ಉತ್ಕೃಷ್ಟವಾಗಿ ಬರೋದಿಲ್ಲ. ಎಷ್ಟು ಟನ್ ಕೊಡಬೇಕಾಗತ್ತೆ? ಇದು ಸುಮಾರು 10 ಟನ್ ನಾವು 1 ಎಕರೆ ಪ್ರದೇಶಕ್ಕೆ ಕೊಡಬೇಕಾಗತ್ತೆ. ಆಮೇಲೆ ಬೇವಿನ ಹಿಂಡಿ ಕೊಡೋದು ಬಹಳ ಸೂಕ್ತವಾದ್ದು, ಯಾಕೆಂದ್ರೆ ಅದರಲ್ಲೂ ಬೇವಿನ ಹಿಂಡಿ ಗೊಬ್ಬರನೇ ಅಲ್ಲ, ಇರ್ತಕ್ಕಂತ ಕೀಟಗಳು ರೋಗಗಳನ್ನ ತಡೆಗಟ್ಟಲಿಕ್ಕೆ ಅಥವಾ ರಿಪಲೆಂಟ್ ಅಂತೀವಿ ಅದನ್ನ ದೂರ ಇಡೋದಕ್ಕೆ, ದೂರ ಇಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ. ಇದು ಒಂದು 1 ಎಕರೆಗೆ 100 ಕೆಜಿ ಕೊಡೋದಾದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ಇದರಿಂದ. ಆಮೇಲೆ ನಾವು ಹೆಚ್ಚಿನ ಇಳುವರಿ ತಗೋಬೇಕಾದ್ರೆ ರಸಗೊಬ್ಬರಗಳು ಸಹ ಸ್ವಲ್ಪ ಕೊಡಬೇಕಾಗುತ್ತೆ. ಹೌದು, ಅದು ಯಾಕೆ ಕೊಡ್ಬೇಕಂತಂದ್ರೆ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ಕೊಡಬೇಕು. ದಯಮಾಡಿ ರೈತ ಬಂದವರು ಏನ್ ಮಾಡ್ಬೇಕಂದ್ರೆ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಎಕರೆಗೆ ಒಂದು ಸಾರಜನಕ 1 40 ಕಿಲೋಗ್ರಾಂ ಕೊಡಬೇಕಾಗತ್ತೆ, ಆಮೇಲೆ ರಂಜಕ 1 35 ಕಿಲೋಗ್ರಾಮ್, ಮತ್ತೆ ಪೊಟ್ಯಾಶ್ 1 40 ಕಿಲೋಗ್ರಾಂ ಕೊಡೋದಾದ್ರೆ ಅದು ಬಹಳಷ್ಟು ಉತ್ತಮ ಬೆಳೆ ತಗೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅಂದ್ರೆ ನಾವೀಗ ಈ ಪರಿಕರಗಳನ್ನೆಲ್ಲ ಹೊಂದಿಸ್ಕೊಂಡ ಮೇಲೆ ಭೂಮಿಯ ಸಿದ್ಧತೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಹೌದು, ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಬೇರೆ ಬೆಳೆ ತರ ಇದಕ್ಕೂ ಸ್ವಲ್ಪ ಭೂಮಿ ಚೆನ್ನಾಗಿ ಸಿದ್ಧತೆ ಅಂದ್ರೆ ಉಳುಮೆ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಹದ ಮಾಡಿ ಇಳಿಜಾರು ಏನಾದ್ರೂ ಇದ್ರೆ ಭೂಮಿ ಅದನ್ನ ಅಡ್ಡಲಾಗಿ ನಾವು ಅದನ್ನ ಸ್ವಲ್ಪ ಇದನ್ನ ಬದುಗಳನ್ನ ಹಾಕೋಬೇಕಾಗತ್ತೆ. ಹೇರುಮಡಿಗಳನ್ನ ತಯಾರು ಮಾಡ್ಕೊಳ್ಳೋದು ಬಹಳ ಸೂಕ್ತ. ಮೊದಲೆಲ್ಲ ಹಾಗೆ ಬೆಳೀತಿದ್ವಿ, ಸ್ವಲ್ಪ ಹೇರುಮಡಿ ಮಾಡೋದ್ರಿಂದ ನಮ್ಗೆ ಹೆಚ್ಚಿಗೆ ಮಳೆ ಬರಲಿ ಅಥವಾ ಇನ್ನೊಂದು ತೊಂದರೆ ಆಗೋದಿಲ್ಲ, ಅದು ಒಳ್ಳೆ ಇದು ನೀರು ಬಸ್ತು ಹೋಗ್ಲಿಕ್ಕೆ ಒಳ್ಳೇದಾಗತ್ತೆ. ಆಮೇಲೆ ಪ್ರತಿ ಎಕರೆಗೆ 1 ಟನ್ ನಾವು ಈಗಾಗಲೇ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ವಿ. ಆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಟ್ರೈಕೋಡರ್ಮಾ ಅಂತ ಹೇಳ್ಬಿಟ್ಟು ಜೀವಾಣು ಇದೆ, ಅದು ಆ ಜೀವಾಣುವಿಂದ ಜೊತೆ ಬೆರೆಸಿ ನಾವು ಉತ್ಕೃಷ್ಟತೆ ಮಾಡಿ ಆ ಗೊಬ್ಬರ ಹಾಕೋದ್ರಿಂದ ನಮ್ಗೆ ಈ ಭೂಮಿಯಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ರೈತ ಬಾಂಧವರು ಇದನ್ನ ಮರಿಬಾರದು ಅಂತ. ಅದು ಕೊಟ್ಟಿಗೆ ಗೊಬ್ಬರ ಮಡಿಗೆ ಹಾಕ್ಬಿಡೋದು. ಆಮೇಲೆ ಶಿಫಾರಸು ಮಾಡಿದ್ದೆ ಸುಮಾರು 50 ಭಾಗದಷ್ಟು ಸಾರಜನಕ, ಮತ್ತೆ 50 ಭಾಗ ಅಂತಂದ್ರೆ 20 ಕಿಲೋಗ್ರಾಂ 1 ಎಕರೆಗೆ. ಆಮೇಲೆ ಪೂರ್ತಿ ಪ್ರಮಾಣದ ರಂಜಕ ಮತ್ತೆ ಪೊಟಾಶಿಗಳನ್ನು, ಅಂದ್ರೆ ರಂಜಕ 1 35 ಕಿಲೋಗ್ರಾಮ್, ಪೊಟಾಶ್ 1 40 ಕಿಲೋಗ್ರಾಂ ಮೊದಲನೇ ನಾವು ಬೀಜ ಬಿತ್ತನೆ ಮಾಡೋದು ಅಥವಾ ಸಸಿ ನಾಟಿ ಮಾಡಕ್ ಮುಂಚೆ ಇದನ್ನ ಕೊಟ್ಟು ಮಣ್ಣಿಗೆ ಸೇರಿಸ್ಕೋಬೇಕು. ಸೇರಿಸ್ಕೋಬೇಕು ಇದನ್ನ. ಇನ್ನ ಆಮೇಲೆ ನಾವು ಈ ಬೀಜಗಳನ್ನ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹೌದು, ಈ ಬೀಜಗಳನ್ನ ಹೇಗೆ ಬಿತ್ತನೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನನಗಾಗ್ಲೇ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು, ಏರ್ಮಡಿ 60 ಸೆಂಟಿಮೀಟರ್ ಇಂದ 1 ಮೀಟರ್ ಅಗಲದವರೆಗೂ ನಾವು ಮಾಡ್ಕೋಬಹುದು. ಸೊ ಅದು ಈಗ ಬಿತ್ತು ಮುನ್ನ ನಾವೇನ್ ಮಾಡ್ಬೇಕಂದ್ರೆ ಈ %.5 ಟ್ರೈಕೋಡರ್ಮ ಆರ್ಜಿಯನಮ್ ಅಂತ ಹೇಳ್ಬಿಟ್ಟು ಈಗಾಗಲೇ ಜೀವಾಣು ಬರುತ್ತೆ ಅದು, ಅದರಿಂದ ಲೇಪನ ಮಾಡ್ಕೊಳ್ಳೋದು ಬಹಳ ಸೂಕ್ತವಾದ್ದು. ಅಥವಾ ಕ್ಯಾಪ್ಟನ್ ಅಥವಾ ಥೈರಾಮ್ ಅಂತ ಬರುತ್ತೆ, ಅದರಲ್ಲಿ %2 ನಾವು ಬೀಜೋಪಚಾರ ಮಾಡಿಕೊಂಡು %.2 ನಾವು ಮಾಡ್ಕೋಬೇಕಾಗತ್ತೆ. ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಕೊಳ್ಳೋದು ಬಹಳ ಸೂಕ್ತವಾದ್ದು. ಆಮೇಲೆ ಬಿತ್ತಿದ 4 ವಾರಗಳ ನಂತರ ಮತ್ತೆ ನಾವು ಉಳಿದ ಈ ಸಾರಜನಕವನ್ನ %50 ಸಾರಜನಕ ಏನು ಉಳಿಸ್ಕೊಂಡಿರ್ತೀವಿ 20 ಕಿಲೋಗ್ರಾಂ ಎಕರೆಗಾಗಷ್ಟು ಅದನ್ನ ಕೊಡಬೇಕಾಗತ್ತೆ, ಮಣ್ಣಲ್ಲಿ ಚೆನ್ನಾಗಿ ಸೇರಿಸಬೇಕಾಗತ್ತೆ. ಅಂದ್ರೆ ಒಳ್ಳೆ ಸಸಿಗಳನ್ನು ಉಳಿಸ್ಕೊಂಡು ನಾವು ಸರಿಯಾಗಿಲ್ಲದ ಸಸಿಗಳನ್ನು ತೆಗೆದಿಬೇಕಾಗತ್ತೆ. ಹೌದು, ನಂತರ ಅವಾಗ ತೆಗಿಬೇಕಾಗತ್ತೆ. ನಾವು ಒಂದು ಒಂದು ತಿಂಗಳಾದ್ಮೇಲೆ ಒಂದು 15-20 ದಿವಸ ಆದ್ಮೇಲೆ ಸಸಿಗಳನ್ನೇ ನಾವು ಹೆಚ್ಚಿಗೆ ಬೀಜ ಬಿತ್ತನೆ ಮಾಡಿರ್ತೀವಿ, ಹೆಚ್ಚಿಗೆ ಇರೋದನ್ನ ತೆಗಿಬೇಕಾಗತ್ತೆ. ಅಂದ್ರೆ ಒಳ್ಳೆ ಸಸಿಗಳನ್ನ ಉಳಿಸ್ಕೋಬೇಕಾಗತ್ತೆ. ಹೌದು, ಈಗ ಸಸಿನೂ ನಾಟಿ ಮಾಡ್ತೀವಿ ನಾವು ಈಗ. ಅಂದ್ರೆ ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಹೇಗೆ ತಯಾರು ಮಾಡ್ಕೋಬೇಕು ಅಂತೀರಿ? ಈಗ ಇತ್ತೀಚೆಗೆ ಬೀಜದ ಬದಲಾಗಿ ಸಸಿ ನಾಟಿ ಮಾಡೋದ್ರಿಂದ ನಮ್ಗೆ ಉತ್ಕೃಷ್ಟವಾದ ಮತ್ತೆ ದೃಢವಾದ ಸಸಿಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬೆಳೆದು ಸ್ವಲ್ಪ ಬೇಗ ಬರಬಹುದು, ಬೇಗ ಬರುತ್ತೆ. ಆಮೇಲೆ ನಮಗೆ 15 ದಿವಸ ಹೆಚ್ಚು ಕಡಿಮೆ 14-16 ದಿವಸದಲ್ಲಿ ನಮ್ಗೆ ಸಸಿ ಬರುತ್ತೆ. ಅದು ನಾವು ಪ್ಲಾಸ್ಟಿಕ್ ತಟ್ಟೆಗಳೇನಿದೆ, ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ನಾವು ಅದನ್ನ ಕೋಕೋಪೀಟ್ ಅಂತ ಹೇಳ್ತೀವಿ, ಅದು ಕಾಯಿನಾರದೆಲ್ಲ ಪುಡಿ, ಅದ್ರ ಜೊತೆ ಜೈವಿಕ ಗೊಬ್ಬರನ ಮಿಕ್ಸ್ ಮಾಡಿ ನಾವು ಮಿಶ್ರಣ ಮಾಡಿ ಹಾಕಿ ಅದ್ರ ಮೇಲೆ ನಾವು ಬೀಜ ಬಿತ್ತೋದ್ರಿಂದ ನಾವು ಉತ್ಕೃಷ್ಟವಾದ ಮತ್ತೆ ಈ ಸೀಡ್ಲಿಂಗ್ ವಿಗರ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ವೇಗವಾಗಿ ಶಕ್ತಿಯುತವಾಗಿ ಸಸಿಗಳು ಬರ್ತವೆ. ಆಮೇಲೆ ಹೆಚ್ಚಿನ ನಾವೇನ್ ಹಾಕಿದ್ದ ಪರಿಕರಗಳೇನಿದೆ ಅದೆಲ್ಲ ಹೆಚ್ಚಿಗೆ ಚೆನ್ನಾಗಿ ಬಳಸ್ಕೊಳ್ತವೆ. ಆಮೇಲೆ ಉತ್ತಮವಾದ ಮತ್ತೆ ಸಸಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ 14-16 ದಿವಸ ಸಾಕಿದಕ್ಕೆ ಸಸಿ ಬಂದ್ಬಿಡುತ್ತೆ, ಆ ಸಸಿನ ನಾವು ತಗೊಂಡೋಗಿ ನಾಟಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದ್ರೆ ನಮಗೆ ಸಸಿಗಳ ಸಂಖ್ಯೆಯನ್ನು ಇದರಿಂದ ಕಾಪಾಡ್ಕೊಳ್ಳಕ್ ಅನುಕೂಲ ಆಗುತ್ತೆ. ಖಂಡಿತವಾಗಿ ಇದನ್ನ ಮಾಡ್ಕೋಬೇಕಾಗುತ್ತೆ. ಇನ್ನ ಮಧ್ಯಂತರ ಬೇಸಾಯವನ್ನು ಏನೇನ್ ಮಾಡಬೇಕಾಗತ್ತೆ ಅಂತೀರಿ? ಈಗ 1-15 ದಿನ ನಾವು ಏನು ಬೀಜ ಹಾಕಿದ್ಮೇಲೆ ಅಥವಾ ನಾಟಿ ಮಾಡಿದ್ಮೇಲೆ 45 ದಿವಸಗಳ ನಂತರ ನಾವು ಕೈ ಕಳೆಯನ್ನು ಒಂದ್ ಸ್ವಲ್ಪ ಮಾಡ್ಕೋಬೇಕು ಪ್ರಾರಂಭದಲ್ಲಿ, ಮತ್ತೆ ಒಂದು 45 ದಿನ ಆದ್ಮೇಲೆ. ಹೌದು, ಅದಕ್ಕೆ ಈಗ ಅದಕ್ಕೂ ಇನ್ನೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಮಲ್ಚಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಹೊದಿಕೆಯನ್ನು ಕೊಡ್ತಾ ಇದೀವಿ. ಆ ಹೊದಿಕೆ ಕೊಡೋದ್ರಿಂದ ನಾವು ಈ ಕಳೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾಗುತ್ತೆ. ಆದಾಗ್ಯೂ ಸಹ ಇದನ್ನ ಕೈ ಕಳೆ ಅವಾಗ ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಆಮೇಲೆ ತಳಬದಿ ಎಲೆಗಳು ಬಂದಿರ್ತಾವೆ ಹಳೆಯದು, ಅದನ್ನ ತೆಗೆದ್ಬಿಟ್ರೆ ನಮಗೆ ಕೆಲವು ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗ್ಬಿಡುತ್ತೆ. ಅದನ್ನ ನಾವು ಮಧ್ಯಂತರವಾಗಿ ಮಾಡ್ಕೋಬೇಕಾಗತ್ತೆ. ನಾವು ಈಗಾಗಲೇ ಮಾತಾಡಿದಂಗೆ 20-25 ದಿನಗಳ ಅಂತರದಲ್ಲಿ ನಂತರ ಗಿಡ ತಿಳುಗೊಳಿಸಬೇಕು. ಈಗ 2-3-4 ಬೀಜ ಹಾಕಿರ್ತೀವಿ, 2 ಗಿಡ ಮಾತ್ರ ಬಿಟ್ಟು ಸಸಿನ ಬಿಟ್ಟು ಮಿಕ್ಕಿದ್ದೆಲ್ಲ ತೆಳುಗೊಳಿಸಬೇಕಾಗತ್ತೆ. ಮತ್ತೆ ಈ ಹಣ್ಣುಗಳ ಕೆಳಗಡೆ ಏನಾದರೂ ಆಧಾರ ಅಂತ ಉತ್ತಮವಾಗಿ ನಾವು ಗುಣಮಟ್ಟ ಬರಬೇಕಾದ್ರೆ ತಳಗಡೆ ನಾವು ಏನಾದರೂ ಮೆತ್ತನೆಯ ಈ ಸೊಪ್ಪಿರ್ಬೋದು ಅಥವಾ ಹುಲ್ಲಿರ್ಬೋದು ಅಥವಾ ಹಾಸಿಗೆ ತರ ಕೊಟ್ರೆ ಅದು ನಮ್ಗೆ ಉತ್ತಮವಾದ ಗುಣಮಟ್ಟದ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ವಿವಿಧ ಆಕಾರಗಳನ್ನು ಮಾಡ್ಕೋಬಹುದು ಇದ್ರಲ್ಲಿ ನಾವು. ಇದು ಚೌಕಾಕಾರ ಇರ್ಬೋದು, ಯಾವುದೇ ಆಕಾರದಲ್ಲಿ ಈ ಹಣ್ಣನ್ನು ಬೆಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇನ್ನು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡಿಬೇಕಾದ್ರೆ ಏನ್ ಮಾಡಬೇಕು ಅಂತೀರಿ? ಈಗಾಗಲೇ ಈಗ ನಾವು ಬೀಜ ಬಿತ್ತಿದ 20 ದಿನಗಳ ನಂತರ ಈ ಮುಖ್ಯ ಕುಡಿಗಳೇನು ಬರ್ತವೆ ಅದನ್ನು ಚೂಟದಾಗ ನಮಗೆ ಹೆಚ್ಚು ಕೌಲುಗಳನ್ನು ಹೊಡಿತವೆ. ಆ ಕೌಲು ಹೊಡೆದಾಗ ಕೌಲಲ್ಲಿ ಬರ್ತಕ್ಕಂಥ ಎಲ್ಲ ನಾವು ಇದು ಹೂಗಳನ್ನು ಬಿಡಬಾರ್ದು. ಕೆಲವೇ 3-4 ಹೂ ಬಿಟ್ಟು ಅದರಲ್ಲಿ ಕಾಯಿಯಾಗಿ ಆ ಕಾಯಿ ಬಹಳಷ್ಟು ಉತ್ತಮವಾದ ಗಾತ್ರ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇದರ ಜೊತೆಗೆ 1 ಎಕರೆಗೆ 1 ಜೇನು ಪೆಟ್ಟಿಗೆ ಇಟ್ಟರೆ ಬಹಳಷ್ಟು ಉತ್ತಮವಾಗಿ ಪರಾಗಸ್ಪರ್ಶ ಹೊಂದಿ ಅದು ಉತ್ತಮವಾದ ಇಳುವರಿ ಜೊತೆಗೆ ಗುಣಮಟ್ಟ ಬರಲಿಕ್ಕೆ ಅನುಕೂಲವಾಗುತ್ತೆ. ಇದು ಬಹಳ ಮುಖ್ಯವಾದಂತ ಅಂಶ. ಹೌದೌದು, ಜೇನು ಪೆಟ್ಟಿಗೆ 1 ಎಕರೆಗೆ 1, ಹೆಕ್ಟೇರ್ ಆದ್ರೆ 1-3 ಇದ್ರೆ ಇನ್ನು ಒಳ್ಳೇದು. ಸಸ್ಯ ಪ್ರಚೋದಕಗಳನ್ನು ಏನಾದರೂ ಇಲ್ಲಿ ಬಳಸ್ಕೋಬೇಕಾಗತ್ತೆ ಕಲ್ಲಂಗಡಿ ಬೇಸಾಯದಲ್ಲಿ? ಅಲ್ಲೂ ಸಾಧ್ಯತೆಗಳಿದೆ. ಕಲ್ಲಂಗಡಿ ಒಂದು ನಿಂಬೆಹಣ್ಣಿನ ಗಾತ್ರ ಇದ್ದಾಗ 20 PPM ಜಿಬುರ್ಲಿಕ್ ಆಮ್ಲ ಅಂತೀವಿ, ಅಂದ್ರೆ 20 mg 1 L ನೀರಿಗೆ ಬೆರೆಸ್ಕೊಳ್ಳೋದು. ಅದನ್ನ ನಾವು ಕಾಯಿಗಳನ್ನ ಅದನ್ನ ಹದ್ದು ಬಿಟ್ರೆ ಅದರಲ್ಲಿ ಅದು ಗುಣಮಟ್ಟ ಬಹಳಷ್ಟು ಹೆಚ್ಚಾಗುತ್ತೆ. ಆಮೇಲೆ ಇನ್ನೊಂದ್ಸರಿ ಉತ್ತಮವಾದ ಕಾಯಿ ಕಚ್ಚಬೇಕಾದ್ರೆ 40 ದಿವಸ ಆದ್ಮೇಲೆ ನಾವು ಈ ರಸಗೊಬ್ಬರ 90-90-93 gram ಅದ್ರ ಜೊತೆಗೆ ಬೋರಾಕ್ಸ್ ಅಂತ ಹೇಳ್ತೀವಿ, ಬೋರಾಕ್ಸ್ 1 PPM ಅಂದ್ರೆ 25 mg 1 L ನೀರಿನಲ್ಲಿ ಮೆರೆಸ್ಕೊಂಡು ನಾವು 1 ವಾರದ ಅಂತರಲ್ಲಿ 2-3 ಬಾರಿ ಸಿಂಪಡಣೆ ಮಾಡೋದಾದ್ರೆ ನಮ್ಗೆ ಉತ್ತಮವಾದ ಹಣ್ಣುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಲಘು ಪೋಷಕಾಂಶಗಳ ಕೊರತೆನೂ ಜಾಸ್ತಿ ಆಗಿದೆ ಭೂಮಿಯಲ್ಲಿ. ಅದನ್ನ ನೀಗಿಸ್ಲಿಕ್ಕೆ ಈ ತರಕಾರಿ ಸ್ಪೆಷಲ್ ಅಂತೀವಿ, ವೆಜಿಟೇಬಲ್ ಸ್ಪೆಷಲ್ ಅಂತೀವಿ, ಅದು ತೋಟಗಾರಿಕಾ ಸಂಶೋಧನಾ ಬಿಡುಗಡೆ ಮಾಡಿದಂಥದ್ದು. ಅದು 3 gram 1 L ಹಾಕೊಂಡು ನಾವು ಒಂದು ಬೆರೆಸಿ ಅದನ್ನ 1-2-3 ಬಾರಿ ಕೊಡೋದಾದ್ರೆ ಅದು 10 ದಿನಗಳ ಅಂತರದಲ್ಲಿ ಅದನ್ನ ಕಾಯಿ ದಪ್ಪ ಬರುತ್ತೆ, ಗುಣಮಟ್ಟ ಬರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಇನ್ನು ಈ ಒಂದು ಕಲ್ಲಂಗಡಿ ಬೆಳೆನಲ್ಲಿ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಇದು ಬಹಳ ಪ್ರಮುಖವಾದ್ದು, ಯಾಕಂದ್ರೆ ನೀರು ನಮ್ಮಲ್ಲಿ ಅಭಾವ ಇದೆ, ಜೊತೆಗೆ ಕಲ್ಲಂಗಡಿ ಸಾಕಷ್ಟು ನೀರಿನ ಅಂಶದಿಂದ ಕೂಡಿರುತ್ತೆ. ಹೌದು ಹೌದು, ಮಣ್ಣು ಮತ್ತೆ ವಾತಾವರಣಕ್ಕೆ ಅನುಗುಣವಾಗಿ ನಾವು ನೀರನ್ನ ಕುಟ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ 4-6 ದಿವಸಗಳಿಗೊಂದು ಸಮಯ ಪೂರೈಕೆ ಮಾಡೋದು ನಾವು ನೋಡ್ತಾ ಇದೀವಿ. ಸೊ ಒಂದು ವೇಳೆ ಈ ನದಿ ತೀರದಲ್ಲೂ ಬೆಳೆಸ್ತೀವಿ, ಅಲ್ಲಿ ನೆಚ್ಚಿಗೆ ನೀರು ಬೇಕಾಗಲ್ಲ, ಅದು ಪರ್ಕುಲೇಷನ್ ಅಂತೀವಿ, ಹಂಗೆ ಹೋಗಿ ತೇವಾಂಶ ಇರತಕ್ಕಂಥದ್ದು ಕಾಣ್ತೀವಿ. ಇದು ಮುಖ್ಯವಾಗಿ ನಾವು ಮಾಡ್ಬೇಕಾದ್ರೆ ಈಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬೇಕು. ಸೊ ಅದು ನಿರ್ದಿಷ್ಟವಾದ ಪ್ರಮಾಣದ ನೀರನ್ನು ಕೊಟ್ಟು ಅದು ಬೇಕಾದ ಜಾಗಕ್ಕೆ ಕೊಡೋದ್ರಿಂದ ಅದರಲ್ಲಿ ನೀರಿನ ಬಳಕೆ ಸದ್ಬಳಕೆ ಆಗುತ್ತೆ. 50% ನಾವು ನೀರನ್ನು ಇಲ್ಲಿ ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಮಡಿಗಳ ಮೇಲೆ ನಾವು ಇನ್ಲೈನ್ ಡ್ರಿಪ್ಪರ್ ಅಂತ ಹಾಕ್ತಿವಿ, ಅದನ್ನ ಮಡಿ ಆಗ್ಲೇ ಮಾಡಿದೀವಿ. ಅದ್ರ ಮೇಲೆ ಇನ್ಲೈನ್ ಡ್ರಿಪ್ಪರ್ ಅಂದ್ರೆ ಅನಿಕೆಗಳು, ಲ್ಯಾಟ್ರಲ್ಸ್ ಅಂತೀವಿ ಅದನ್ನ, ಅದನ್ನ ಅಳವಡಿಸಿ 1 ಹನಿಕೆಯಿಂದ 2 L 1 ಗಂಟೆಗೆ ಬರ್ತಕ್ಕಂಥದ್ದು ನಾವು ಅದು ಸಿಗ್ತವೆ. ಅದನ್ನ ನಾವು ಜೋಡಣೆ ಮಾಡಿದಾಗ ಸೊ ಅವು ಬಹಳಷ್ಟು ನೀರನ್ನು ಉಳಿತಾಯ ಮಾಡುತ್ತೆ. ಅದು ಯಾವುದೇ ರೋಗಗಳು ಬರದಂಗೆ ಹರಡದಂಗೆ ನೋಡ್ಕೊಳ್ಳಿಕ್ಕೆ ಇದೊಂದು ಅನುಕೂಲ ಆಗುತ್ತೆ. ಆಮೇಲೆ ಈಗಾಗಲೇ ಹೇಳ್ತಿದ್ವಿ, ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ರೆ ಇನ್ನು ನೀರಿನ ಸದ್ಬಳಕೆ ಇನ್ನೂ ಹೆಚ್ಚಾಗುತ್ತೆ, ನೀರು ಆವಿಯಾಗೋದಿಲ್ಲ. ಹೌದು, ಆವಿಯಾಗೋದಿಲ್ಲ. ಮತ್ತೆ ಮೈಕ್ರೋ ಕ್ಲೈಮೇಟ್ ಅಂತ ಒಳಗಡೆ ವಾತಾವರಣ ಇರೋದ್ರಿಂದ. ಆಮೇಲೆ ಇದು 30 µm ಅಂದ್ರೆ ಇದಕ್ಕೆ 1 ಬೆಳೆ ಆಗಿದ್ರಿಂದ 30 µm ಅಂತ ದಪ್ಪ ಇರತಕ್ಕಂಥ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕೋದಾದ್ರೆ ನಾವು ಉಣ್ಣೆನ ಉಷ್ಣಾಂಶನೂ ಕಾಪಾಡಬಹುದು, ಜೊತೆಗೆ ಇದನ್ನ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಸೊ ಇದು ಇನ್ನು ಕೆಲವು ಕೀಟಗಳನ್ನು ರಿಪೆಲ್ಲೆಂಟ್ ಅಂತೀವಿ, ದೂರ ಮಾಡ್ಲಿಕ್ಕೂ ಅವಕಾಶಗಳಿದ್ದಾವೆ. ನಾವು ಪ್ಲಾಸ್ಟಿಕ್ ಹೊದಿಕೆ ಕೊಡೋದು ಒಳ್ಳೇದು ಅಂತ. ಹೌದು ನೋಡಿ, ನಾವು ನೀರಿದೆ ಅಂತ ಹೆಚ್ಚಿಗೆ ಕೊಟ್ಬಿಟ್ರೆ ಹಣ್ಣುಗಳು ಹೊಡಿತವೆ, ಸೀಳ್ತವೆ. ಅದನ್ನ ನಾವು ಹೆಚ್ಚಿಗೆ ಕೊಡ್ಲಬಾರ್ದು. ಅದನ್ನ ಎಷ್ಟು ಬೇಕೋ ಅಷ್ಟು ಹಿತಕರವಾಗಿ ಇರುವ ರೀತಿಯಲ್ಲಿ ನಾವು ಕೊಡ್ಬೇಕಾಗತ್ತೆ ಅಂತೀರಿ. ಇನ್ನ ಕಳೆ ನಿಯಂತ್ರಣ ಕೂಡ ಬಹಳ ಮುಖ್ಯ. ನೀವು ಮೊದಲೇ ಹೇಳಿದಾಗೆ ನಾವು ಬಿತ್ತನೆ ಮಾಡಿದ 10-15 ಮತ್ತೆ 45 ಈ ಯಂತ್ರ ಬೇಸಾಯ ಕೈಕಳೆ ಎಲ್ಲ ಮಾಡಬೇಕು ಅಂತ ಅಂದ್ರೆ, ಹೌದು, ಇದನ್ನ ಬಿಟ್ಟುಕೊಂಡು ಇನ್ನು ಏನಾದ್ರೂ ಕ್ರಮಗಳು ಇದಾವೆಯೇ? ಅದೇ, ಈಗಾಗಲೇ ನಾವು ಕೈಕಳೆ ಜೊತೆಗೆ

ಸ್ವರ್ಗ ಉಂಟು ಮಾಯಿಂದ ಸಕಲ